ಹೊಸದಾಗಿ ಹರಗೋಣ ಬಾ ಹೊಲ ಹೊಸದಾಗಿ ಬಿದ್ದದ ಯಾಗೋ ಕಸವಾಗಿ ಹರಗೋಣ ಬಾ ಹರಗೋಣ ಹರಗೋಣ ಬಾ ಹೊಲ ಹೊಸದಾಗಿ ಬಿದ್ದದ ಯಾಗೋ ಕಸವಾಗಿ ಹರಗೋಣ ಬಾ ಹರಗೋಣ ಕಾಳು ಹನಿ ಹನಿಯಾಗಿ ಬರ್ತಾಳ ತಾಯಿ ತೆನಿ ತೆನಿಯಾಗಿ ಬಿತ್ತಿದರ ಕಾಳು ಹನಿ ಹನಿಯಾಗಿ ಬರ್ತಾಳ ತಾಯಿ ತೆನಿ ತೆನಿಯಾಗಿ ನಂಬಿಗಿಲೆ ತುಂಬ್ಯದ ನಮ್ಮ ಬಾಳು ನಂಬಿಗಿಲೆ ಬಿತ್ತೋಣ ನಮ್ಮ ಕಾಳು ನಂಬಿಗಿಲೆ ಹರಗೋಣ ಬಾ ಹರಗೋಣ ಹರಗೋಣ ಬಾ ಹೊಲ ಹೊಸದಾಗಿ ಬಿದ್ದದ ಯಾಗೋ ಕಾರ್ಕಸವಾಗಿ ಹರಗೋಣ ಬಾ ಹರಗೋಣ ಹರಗೋಣ ಬಾ ಹರಗೋಣ ಗೈತಿ ಅವನ ಕಸುವಣ್ಣ ಕಸುವಿಲೆ ಬೆಳೆಸೋಣ ಎತ್ತುಗೋಳು ಎತ್ತಲ್ಲ ಅವು ನಮ್ಮ ಮುತ್ತುಗೋಳು ಎತ್ತಲ್ಲ ಅವು ನಮ್ಮ ಮುತ್ತುಗೋಳು ಹರಗೋಣ ಬಾ ಹರಗೋಣ ಹರಗೋಣ ಬಾ ಹೊಲ ಹೊಸದಾಗಿ ಬಿದ್ದದ ಯಾಗೋ ಕಾರ್ಕಸವಾಗಿ ಹರಗೋಣ ಬಾ ಬರಿ ಶಾಸ್ತ್ರದ ಆಧಾರ ಗುತ್ತಿಗೆ ಮ್ಯಾಲೈತಿ ನೊಗ ಭಾರ ಗುತ್ತಿಗ್ಯಾಗ ಬರಿ ಶಾಸ್ತ್ರದ ಆಧಾರ ಗುತ್ತಿಗೆ ಮ್ಯಾಲೈತಿ ನೊಗ ಭಾರ ನಂಬಿಗ್ಯಾಗ ಸಲಿತದ ಬಲ ಎಲ್ಲ ನಂಬಿಗಿನ ಸೋರಿದರ ಬಲ ಇಲ್ಲ ನಂಬಿಗಿನ ಸೋರಿದರ ಹೊಲ ಹೊಸದಾಗಿ ಬಿದ್ದದ ಹ್ಯಾಗೋ ಕಾರ್ಕಸವಾಗಿ ಹರಗೋಣ ಬಾ ಹರಗೋಣ ಹರಗೋಣ ಬಾ ಹರಗೋಣ ಹರಗೋಣ ಬಾ ಹರಗೋಣ ಇದುವರೆಗೆ ಕೃಷಿ ಋಷಿ ಶ್ರೀ ನಾಗಭೂಷಣ ಘನಮಠ ಶಿವಯೋಗಿಗಳು ರಚಿಸಿದ ಕನ್ನಡದ ಪ್ರಪ್ರಥಮ ಕೃಷಿ ಜ್ಞಾನ ಗ್ರಂಥ ಕೃಷಿ ಜ್ಞಾನ ಪ್ರದೀಪಿಕೆಯ ಸರಣಿ ಓದು ಘನ ಕೃಷಿ ಕೇಳಿದಿರಿ. ಸಂಕಲನ ಗೋವಿಂದರಾವ್ ಎನ್ ರಾಥೋಡ್, ನಿರೂಪಣೆ ಹಾಗೂ ನಿರ್ಮಾಣ ಸೋಮಶೇಖರ್ ಎಸ್ ರುಳಿ.

2500 ರೂಪಾಯಿಯಿಂದ 2857 ರೂಪಾಯಿ, ಸೂರ್ಯಕಾಂತಿ 6100 ರೂಪಾಯಿ, ಸಜ್ಜೆ ಮಾರುಕಟ್ಟೆ ರಾಯಚೂರು 2451 ರೂಪಾಯಿ, ಕಡಲೆಕಾಳು 4361 ರೂಪಾಯಿಗಳು, ಹೆಸರುಕಾಳು 4221 ರೂಪಾಯಿಯಿಂದ 5179 ರೂಪಾಯಿಗಳು, ತೊಗರಿ ಕೆಂಪು 4569 ರೂಪಾಯಿಯಿಂದ 6430 ರೂಪಾಯಿಗಳು, ತೊಗರಿ ಬಿಳಿ 6009 ರೂಪಾಯಿಗಳು, ಮಾರುಕಟ್ಟೆ ಲಿಂಗಸ್ಕೂರು ಕಡಲೆಕಾಳು 6400 ರೂಪಾಯಿಗಳು, ಜೋಳ ಬಿಳಿ 2150 ರೂಪಾಯಿ, ಭತ್ತ ಹೊಸ ಸೋನಾ ಮಸೂರಿ 2360 ರೂಪಾಯಿಗಳು, ಸಜ್ಜೆ 2500 ರೂಪಾಯಿಯಿಂದ 2900 ರೂಪಾಯಿ, ತೊಗರಿ 5600 ರೂಪಾಯಿಯಿಂದ 6425 ರೂಪಾಯಿ. ಇದುವರೆಗೆ ಮಾರುಕಟ್ಟೆ ಮಾನ್ವಿ, ರಾಯಚೂರು ಹಾಗೂ ಲಿಂಗಸ್ಕೂರು ಇವರುಗಳು ಕಳಿಸಿರುವಂತಹ ದಿನದ ಪೇಟೆ ಧಾರಣೆಯನ್ನು ಕನಿಷ್ಠ ಮತ್ತು ಗರಿಷ್ಠ ದರಗಳಲ್ಲಿ ಕೇಳಿದ್ರಿ. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ಇದುವರೆಗೆ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹೊಲ್ಕುಂದದ ಕಸ್ತೂರವ ಮೂಷಣ್ರವರು ಮತ್ತು ಸಂಗಡಿಗರಿಂದ ಗೀಗಿ ಪದಗಳು. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆ. ಆಕಾಶವಾಣಿ ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ರೈತ ಬಾಂಧವರೇ, ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಕೇಳಿದ್ದೆಲ್ಲ ನ್ಯಾನೋ ಗೊಬ್ಬರವಲ್ಲ. ಇಫ್ಕೋ ನ್ಯಾನೋ ಯೂರಿಯಾದಲ್ಲಿ 20% ಸಾರಜನಕ ಮತ್ತು ನ್ಯಾನೋ ಡಿಎಪಿಯಲ್ಲಿ 8% ಸಾರಜನಕದ ಜೊತೆ 16% ರಂಜಕವಿದೆ. Thank you.

ಧೈರ್ಯದಿಂದ ನೀವು ನಡೆಯುವ ಯುವ ಧೈರ್ಯದಿಂದ ನೀವು ನಡೆಯುವ ಯುವ ಧೈರ್ಯದಿಂದ ನೀವು ನಡೆಯುವ ಏ ಕ್ರೂರ ಗುಣಗಳನ್ನು ದೂರ ಮಾಡಿಸಿ ಪ್ರಾಂತೋಳು ಹುಲಕೊಂಡ ಶಾಂತ ಶಿವಲಿಂಗ ಕಾಯ ಪ್ರಾಂತೋಳು